ಧಾನೆಯಲಿ ನೆಲದಿ ಸೌಹಾರ್ದದ ನೀರನುಂದು ಸತ್ವದ ಮೇರಿಳಿಯಲಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಸಮಯ 7 ಗಂಟೆ, ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೆಳಗರೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಳೆ ನಾಶಕಗಳ ಕುರಿತು ಡಾ ಚನ್ನಬಸವಣ್ಣ ಎಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ, ನಂತರ ವಿನೋದಮ್ಮ ಮತ್ತು ಸಂಗಡಿಗರಿಂದ ತತ್ವಪದ ಮೂಡಿಬರಲಿದೆ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕಳೆ ನಿಯಂತ್ರಣ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಸರ್ ಅವರು ಆಗಮಿಸಿದ್ದಾರೆ. ಅನೇಕ ವರ್ಷಗಳಿಂದ ಈ ಒಂದು ಕಳೆ ನಿಯಂತ್ರಣ ಕುರಿತು ಮತ್ತು ಬೇಸಾಯ ಶಾಸ್ತ್ರದಲ್ಲಿ ಅವರು ತಮ್ಮದೇ ಆದ ಒಂದು ಅನುಭವವನ್ನು ರೈತ ಬಾಂಧವರಿಗೆ ನೀಡ್ತಾ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಳೆ ನಿಯಂತ್ರಣ ಕೂಡ ಇವತ್ತು ತುಂಬ ಕಷ್ಟದಾಯಕ ಪರಿಸ್ಥಿತಿಯಲ್ಲಿದೆ. ಯಾಕೆಂದರೆ ಇವತ್ತು ಕೆಲಸಗಾರರು ಸಿಗ್ತಾ ಇಲ್ಲ, ಅದಕ್ಕಾಗಿ ಅದು ತುಂಬ ತ್ರಾಸಾಗಿ ಕಾಣ್ತಾ ಇದೆ. ಬಹಳಷ್ಟು ಕಡೆ ಈ ಒಂದು ಕಳೆಗಳೇ ಬೆಳೆಗಿಂತ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ಈ ಕಳೆನೇ ಇಡೀ ಹೊಲನ ತುಂಬ್ಕೊಂಡ್ಬಿಡುತ್ತೆ. ಮಾಡೋಕ್ಕೆ ಹೋಗಲ್ಲ ರೈತರು, ಏನಪ್ಪ ಎಷ್ಟು ಮಾಡೋದು ಅಂತ ಹೇಳಿ ಬಿಟ್ಬಿಡ್ತಾರೆ. ಹಾಗಿದ್ರೆ ಬನ್ನಿ, ಇವತ್ತು ನಾವು ಈ ಒಂದು ಕಳೆ ನಿಯಂತ್ರಣ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಎಸ್ ಚನ್ನಬಸವಣ್ಣ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಕಳೆ ನಿಯಂತ್ರಣದ ಕುರಿತು ಮಾಹಿತಿ ಮಾಡಿಕೊಳ್ಳಿ. ಕಳೆ ಅಂದರೆ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು ಡಾಕ್ಟ್ರೇ? ಇದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಮತ್ತು ಈಗ ನಾವೇನು ಇದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ, ಬಹಳ ಸಮಯೋಚಿತ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈಗೆಲ್ಲ ಮಳೆ ಶುರುವಾಯಿತು, ರೈತರು ಬೆಳೆಗಳನ್ನು ಈಗೆಲ್ಲ ಬೆಳೆಯೋಕ್ಕೆ ಶುರು ಮಾಡ್ತಿದ್ದಾರೆ. ಬಿತ್ತನೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಸಮಯದಲ್ಲಿ ನಮಗೆ ಏನು ಬೆಳೆಯನ್ನು ನಾವು ಬೆಳೆಯೋಕ್ಕೆ ಶುರು ಮಾಡ್ತೀವಿ, ಅದರ ಜೊತೆಗೆ ಕಳೆನೂ ಸಹ ಶುರುವಾಗುತ್ತೆ. ಈಗ ಮೊದಲನೇದಾಗಿ ನಮಗೆಲ್ಲ ರೈತರಿಗೆ ಮತ್ತು ಎಲ್ಲರಿಗೂ ಗೊತ್ತಿರೋದು ಕಳೆ ಅಂದರೆ ಚೆನ್ನಾಗಿ ಗೊತ್ತು. ಏನಪ್ಪ ಅಂದರೆ ನಮ್ಮ ಬೆಳೆ ಏನು ಬೆಳಿತೀವಿ ಆ ಬೆಳೆಯ ಬದಲಾಗಿ ಬೇರೆ ಯಾವುದೇ ಗಿಡ ಬಂದರೆ ಅದನ್ನು ನಾವು ಕಳೆ ಅಂತ ನಾವು ಪರಿಗಣಿಸ್ಬೋದು. ಇನ್ನೊಂದು ವಿಚಾರ ಅಂದರೆ ಈ ಕಳೆಗಳೇನಿದೆ ನಮ್ಮ ಬೆಳೆಯ ಜೊತೆಯಲ್ಲೇ ಬೆಳೀತವೆ, ಬೆಳೆದು ಆ ಬೆಳೆಯ ಜೊತೆಗೆ ಪೈಪೋಟಿ ಮಾಡುತ್ತೆ. ಯಾವ್ಯಾವುದಕ್ಕೆ? ನೀರಿಗಾಗಿ ಪೈಪೋಟಿ ಮಾಡ್ಬೋದು, ನಮ್ಮ ಗೊಬ್ಬರಕ್ಕಾಗಿ, ಅಷ್ಟೇ ಅಲ್ಲದೆ ಸೂರ್ಯ ರೇಷ್ಮೆಗಾಗಿ ಇವೆಲ್ಲ ಪೈಪೋಟಿ ಮಾಡಿ ನಮಗೆ ಬೆಳೆಯ ಇಳುವರಿಯನ್ನು ಬಹಳಷ್ಟು ಕಡಿಮೆ ಮಾಡುತ್ತೆ. ಹೊಲದಾಗ ಬರೀ ನಮ್ಮ ಬೆಳೆ ಅಷ್ಟೇ ಇರಬೇಕು, ಇದಕ್ಕೆ ಕಳೆ ಇದ್ರೆ ಏನು? ಕಳೆನೂ ನಾವೇ ಬೆಳೆಸಬೇಕೇನು? ಇಲ್ಲ, ಕಳೆ ನಾವೇನು ಬೆಳೆಸೋದು ಬೇಕಾಗಿಲ್ಲ, ಕಳೆಗಳು ಅವೇ ಬರ್ತವೆ. ಅವು ಯಾಕಂದರೆ ಅವು ಬೇರೆ ಬೆಳೆ ಬೆಳೆದಂಗೆ ಅದು ಸಸ್ಯಗಳು ನಮ್ಮ ಭೂಮಿಯಲ್ಲಿ ನೋಡಿದ್ರೆ ಬೇಕಾದಷ್ಟು ಬೇರೆ ಗಿಡಗಳಿರ್ತವೆ. ನಾವು ಯಾವಾಗ ನಾವು ನೀರನ್ನು ಕೊಡ್ತೀವಿ ಅಥವಾ ಮಳೆ ಚೆನ್ನಾಗಿ ಬರುತ್ತೆ, ಗೊಬ್ಬರವನ್ನು ಹಾಕ್ತೀವಿ ಎಲ್ಲ ಮಾಡಿದಾಗ ನಾವು ಬೆಳೆ ನಾವು ಏನು ಹಾಕ್ತೀವಿ ಅದ್ರ ಜೊತೆ ಕಳೆ ಸಹ ನಮಗೆ ಬರುತ್ತೆ. ಸೊ ಈ ಏನು ಕಳೆ ಬರ್ತದೆ, ಈ ಕಳೆಯನ್ನು ನಾವು ಸರಿಯಾಗಿ ನಿರ್ನಾಮ ಮಾಡೋದು ಅಥವಾ ತೆಗೆಯೋದು ಬಹಳ ಮುಖ್ಯ. ಈಗೆಲ್ಲ ರೈತರಿಗೆಲ್ಲ ಬಹಳ ಗೊತ್ತಾಗಿದೆ. ಈಗ ನೋಡಿ, ನಾವು ಕಳೆಯಿಂದ ನಾವು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಇಳುವರಿ ಎಷ್ಟು ಲಾಸ್ ಆಗುತ್ತೆ ಅಂದರೆ 45%. ಅದೇ ನಾವು ಕೀಟಗಳಿಂದ ನಾವು ಹೇಳಬೇಕು ಅಂದರೆ ನಮಗೆ ಸಾಮಾನ್ಯ ಒಂದು 30% ಲಾಸ್ ಆಗ್ಬೋದು. ರೋಗಗಳಿಂದ 20-25%, ಮತ್ತು ಇತರೆಯಿಂದ 5%. ಅಂದರೆ ನಮಗೆ ರೈತರು ಭಾಳಷ್ಟು ಗೊತ್ತಾಗಲ್ಲ, ಕಳೆಗಳು ಅಷ್ಟೊಂದು ಕೆಲವು ಸಾರಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಮಾಡೋಣ, 20 ದಿನ ಆದಮೇಲೆ ಮಾಡೋಣ, 25 ದಿನ ಆದಮೇಲೆ ಮಾಡೋಣ ಅಂತಾರೆ. ಆದರೆ ಅಷ್ಟೊಳಗೆ ಭಾಳ ಸಫಿಷಿಯೆಂಟಾಗಿ ಲಾಸ್ ಆಗಿರುತ್ತೆ. ಅದರಿಂದ ನಾವು ಕಳೆಯನ್ನು ನಾವು ಬಿತ್ತಿದ ಸಮಯದಿಂದ ಹಿಡಿದು ಸರಿಯಾದ ಸಮಯದ ನಿರ್ವಹಣೆ ಮಾಡೋದು ಬಹಳಷ್ಟು ಮುಖ್ಯ. ಕಳೆಯಿಂದ ಅಂಥದ್ದು ಏನೇನು ಲಾಸ್ ಆಗುತ್ತೆ ಸರ್? ಭಾಳಷ್ಟು ಜನರಿಗೆ ಇದು ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಹೌದೌದು. ಈಗ ನೋಡಿ, ಆಗಲೇ ಹೇಳ್ದಂಗೆ ಕಳೆ ಏನಾಗುತ್ತೆ, ನಮಗೆ ಬೀಜದ ಜೊತೆಗೆ ಬರ್ತದೆ. ಈಗ ಅದು ಏನು ಬೆಳೆಗಿಂತ ಕಳೆ ಎತ್ತರ ಹೊಡುತ್ತೆ. ಈಗ ನಾವು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಭತ್ತ ನಾವು ಹಾಕಿದ್ಮೇಲೆ ಮೊಳಕೆ ಬರಬೇಕಾದ್ರೆ ನಮ್ಗೆ ಎಷ್ಟು ದಿನ ಬೇಕು? 6 ಅಥವಾ 7 ದಿನ ಬರುತ್ತೆ. ಆದರೆ ಕಳೆ ಏನಿದೆ ಮೊಳಕೆ ಬರಬೇಕು ಅಂದರೆ 3-4 ದಿನಕ್ಕೆ ಮೊಳಕೆ ಬರುತ್ತೆ. ಭತ್ತ ಬೆಳೆಯೋದಕ್ಕಿಂತ ಅಂದರೆ ಅದು ಮೊಳಕೆ ಬಂದು ಅದು ಬೆಳೆಕ್ಕಿಂತ ಮುಂಚಿತವಾಗಿ ಕಳೆ ಅದು ಎತ್ತರ ಬರುತ್ತೆ. ಆದರೆ ನಾವು ಒಂದು 20-25 ದಿನ ನೋಡಿದಾಗ ಕಸನೇ ದೊಡ್ಡದಾಗ್ಬಿಟ್ಟಿರುತ್ತೆ. ಅಂದರೆ ನಾವು ಕಳೆ ಅಂತ ಏನು ಹೇಳ್ತೀವಿ ಅದೇ ದೊಡ್ಡದಾಗಿರುತ್ತೆ. ಈ ಕಳೆನ ಆವಾಗ ತೆಗಿಬೇಕು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, 4-6 ಸಾವಿರ ರೂಪಾಯಿ ಖರ್ಚು. ಅಂದರೆ ನಮಗೆ ಖರ್ಚು ಭಾಳ ಬರುತ್ತೆ. ಇದನ್ನು ಯಾವ ರೀತಿ ನಿರ್ವಹಣೆ ಪರ ಬಿತ್ತೋ ಸಮಯದಲ್ಲಿ ಕಳೆನ ಹೇಗೆ ನಿರ್ವಹಣೆ ಮಾಡೋಕ್ಕಾಗುತ್ತೆ? ಭಾಳ ಕಷ್ಟ. ಆದ್ದರಿಂದ ಮುಂಚೆ ಏನಾಗ್ತಿತ್ತು ಅಂತವೆಲ್ಲ ಭಾಳ ತೊಂದರೆ ಆಗೋದ್ರಿಂದ ಈಗ ನಮಗೆ ಭಾಳಷ್ಟು ಕಳೆನಾಶಕಗಳು ಬರ್ತವೆ. ಆ ಕಳೆನಾಶಕಗಳನ್ನು ಉಪಯೋಗ ಮಾಡಿ ಭಾಳ ಸಮರ್ಪಕವಾಗಿ ನಾವು ಕಳೆಯನ್ನು ನಿಯಂತ್ರಣ ಮಾಡಬಹುದು. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನಮಗೆ ತಾವಾಗಲೇ ಹೇಳಿದ್ರಿ, ಈಗ ನಮಗೆ ಕಾರ್ಮಿಕರ ಕೊರತೆ, ಕಸ ತೆಗೆಯೋಕ್ಕೆ ಆಳುಗಳು ಸಿಗೋದಿಲ್ಲ ಅಂದರೆ ನಮಗೆ ಸಕಾಲದಲ್ಲಿ ಸರಿಯಾದ ಅಂದರೆ ಟೈಮಲ್ಲಿ ಕಳೆ ತೆಗೆದ್ರೆ ಮಾತ್ರ ನಮಗೆ ಇಳುವರಿಯನ್ನು ಇದು ಮಾಡ್ಬೋದು, ಹೆಚ್ಚಿಗೆ ನಾವು ಮಾಡ್ಬೋದು. ಆದ್ದರಿಂದ ಸರಿಯಾದ ಸಮಯದಲ್ಲಿ ಕಳೆ ತೆಗಿಬೇಕು ಅಂದರೆ ನಮಗೆ ಆಳುಗಳು ಬೇಕಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಆಳುಗಳು ಸಿಗೋದು ಭಾಳ ಕಷ್ಟ, ಅಷ್ಟೇ ಭಾಳ ದುಬಾರಿ. ಈ ಸಮಯದಲ್ಲಿ ನಾವು ಕಳೆನಾಶಕವನ್ನು ನಾವು ಉಪಯೋಗ ಮಾಡೋದು ಭಾಳ ಸೂಕ್ತ ಅಂತ ನನಗೆ ಅನಿಸ್ತದೆ. ಸರ್, ಈಗ ವಿಷಕಾರಿ ಗಿಡಗಳು ಅವು ಬೇಸಾಯದಲ್ಲಿ ತೊಂದರೆ ಕೊಡ್ತವೆ ಅಂತ ಹೇಳ್ತಾವಲ್ಲ, ಯಾವ್ಯಾವ ಗಿಡಗಳು ಅವು ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ. ಈಗ ವಿಷಕಾರಿ ಗಿಡಗಳು ಅಂದರೆ ನೋಡಿ, ಈಗ ಇವು ಪಾರ್ಥೇನಿಯಂ ಅಂತ ಬರ್ತದೆ. ಹೌದು, ಭಾಳಷ್ಟು ಇದರಲ್ಲಿ ಪಾರ್ಥೇನಿಯಂ ಬರ್ತದೆ, ಜಿಗಳಿ ಅಂತ ಬರ್ತವೆ, ಇವೆಲ್ಲ ಭಾಳಷ್ಟು ಕಷ್ಟ ಇವು. ಈಗ ಪಾರ್ಥೇನಿಯಂ ಬಂತು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ರೈತರು ಅದು ಬೆಳೆದ ಮೇಲೆ ಭಾಳಷ್ಟು ಬೇಗ ಬೆಳೀತದೆ, ಆಮೇಲೆ ರೈತರು ಕೈಯಿಂದ ಕೀಳೋಕ್ಕಾಗೋದಿಲ್ಲ, ಕಿತ್ತರೆ ಅವರಿಗೆ ಭಾಳಷ್ಟು ಕಾಯಿಲೆಗಳು ಬರ್ತವೆ. ಅಷ್ಟೇ ಅಲ್ಲದಲ್ಲಿ ಏನು ಗಿಡಗಳು ಕಳೆಗಳು ಬರ್ತವೆ ಅದರಲ್ಲಿ ಬರುವಂಥ ಪರಾಗ ಏನಿರ್ತದೆ ಅವು ಸಹ ನಮಗೆ ರೈತರಿಗೆ ಭಾಳಷ್ಟು ಹಾನಿಯನ್ನು ಮಾಡ್ತದೆ. ಅದರಿಂದಾಗಿ ನಾವು ಇವನ್ನ ನಾವು ಸಕಾಲದಲ್ಲಿ ಕಂಟ್ರೋಲ್ ಮಾಡಬೇಕು. ಇನ್ನೊಂದು, ನೀವು ಪಾರ್ಥೇನಿಯಂ ಭಾಳ ಫಾಸ್ಟ್ ಬೆಳೆಯೋದ್ರಿಂದ ಬೇರಲ್ಲಿ ಕೆಲವು ಅದು ಕೆಮಿಕಲ್ ಬಿಡುತ್ತೆ. ಆ ಕೆಮಿಕಲ್ ಏನಾಗುತ್ತೆ ಅಂದರೆ ಈ ಕಳೆಗಳು ಮತ್ತೆ ಬೇರೆ ಕಳೆಗಳು ಬರೋದಕ್ಕೆ ಅಥವಾ ನಮ್ಗೆ ಏನು ನಮ್ಗೆ ಗಿಡ ಬರ್ತಾ ಇದೆ ನೋಡಿ, ನಮ್ಮ ಗಿಡವನ್ನು ಬೆಳವಣಿಗೆ ಕುಂದು ಮಾಡುತ್ತೆ. ಬೆಳೆಯೋದಕ್ಕೆ ಬಿಡೋದಿಲ್ಲ, ತಾ ಏನು ಹಾಕಿದಂಥ ಗೊಬ್ಬರ ಇರಲಿ ನೀರಿರಲಿ ಆ ಕಳೆಗಳನ್ನ ತೆಗೆದುಕೊಳ್ತವೆ ಮತ್ತು ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ಈ ಕಳೆಗಳಿಂದ ಏನಾಗ್ತದೆ, ನಾವು ಭಾಳ ಹೆಚ್ಚಾಯಿತು ಅಂದರೆ ಆ ಬೀಜಗಳು ನಮ್ಮ ಏನು ಆಹಾರ ಪದಾರ್ಥದ ಬೀಜಗಳ ಜೊತೆ ಸೇರ್ತವೆ. ನಂತರದ ಹಾರ್ವೆಸ್ಟ್ ಟೈಮಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಿ ಕ್ಲೀನ್ ಮಾಡಬೇಕಾದ್ರೆ ಭಾಳಷ್ಟು ಕಷ್ಟ. ಈಗ ನಾವು ಪ್ರೋಸೆಸ್ ಮಾಡಬೇಕಾದ್ರೆ ಪ್ರೋಸೆಸಿಂಗ್ ಯೂನಿಟಲ್ಲಿ ಕೆಲವು ಸಾರಿ ಹೋಗೋದಿಲ್ಲ. ಅದರಿಂದ ಈಗ ನಾವು ಭತ್ತದಲ್ಲಿ ಗಂಡು ಭತ್ತ ಅಂತ ಹೇಳ್ತೀವಿ, ಗಂಡು ಭತ್ತ ಏನಾಗೋಗ್ತದೆ ಅಂದರೆ ಇದು ಭತ್ತದ ಜೊತೆ ಮಿಕ್ಸ್ ಆಗ್ಬಿಡುತ್ತೆ, ಇದು ಅಂಥವು ಭಾಳ ಕಷ್ಟ. ಸೊ ಅದರಿಂದ ನಾವು ಕಳೆಗಳನ್ನು ಸರಿಯಾದ ನಿಯಂತ್ರಣ ಮಾಡಬೇಕು. ಅದು ಈ ವಿಷಕಾರಿ ಕೆಲವು ಸಸ್ಯಗಳೇನಿದ್ದೇವೆ ಅವನ್ನ ಅವಕ್ಕೆ ಬರ್ತಾ ನಾವು ನೋಡ್ಕೋಬೇಕು. ಕಳೆ ನಿಯಂತ್ರಣದಲ್ಲಿ ರಾಸಾಯನಿಕ ಕಳೆ ನಿಯಂತ್ರಣದ ಪಾತ್ರ ಏನು ಸರ್? ಇದು ಅದೇ ಬಹಳ ಮುಖ್ಯ. ಈಗೇನೋ ನಾನು ಆಗಲೇ ಹೇಳ್ದಂಗೆ ಸಕಾಲದಲ್ಲಿ ನಾವು ಕಳೆಯನ್ನು ನಿಯಂತ್ರಣ ನಾವು ಮಾಡಬೇಕು. ಈಗ ನಮಗೆ ಮಾಡೋದಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ, ಆಗ ನಾವು ಈ ಕಳೆನಾಶಕವನ್ನು ಬಳಸಬೇಕಾಗುತ್ತೆ. ಈಗ ರೈತರದ್ದು ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಕಳೆನಾಶಕವನ್ನು ಹೊಡೆಯೋದ್ರಿಂದ ಅಥವಾ ಉಪಯೋಗ ಮಾಡೋದ್ರಿಂದ ಮಣ್ಣಿನ ಗುಣಮಟ್ಟ ಹಾಳಾಗುತ್ತಾ ಅಂತ. ಆದರೆ ನಾವು ಸರಿಯಾದ ಪ್ರಮಾಣದಲ್ಲಿ ಸಕಾಲದಲ್ಲಿ ನಾವು ಉಪಯೋಗ ಮಾಡೋದ್ರಿಂದ ನಮಗೆ ಯಾವುದೇ ಆದಂತಹ ನಮಗೆ ಹಾನಿ ಆಗೋದಿಲ್ಲ. ಈಗೇನಂದರೆ ನಾವು ಉಪಯೋಗ ಮಾಡಿದ್ಮೇಲೆ ಅದು ಕಳೆನಾಶಕದ ಅದರ ಪ್ರಭಾವ ಏನಿದೆ ಒಂದು 20-25 ದಿನ ಭೂಮಿಲಿ ಇರುತ್ತೆ, ನಂತರ ಅದು ಭೂಮಿಲಿ ಇರೋದಿಲ್ಲ. ಆದ್ದರಿಂದ ನಾವು ಕಳೆನಾಶಕವನ್ನು ನಾವು ಸರಿಯಾದ ಉಪಯೋಗ ನಾವು ಮಾಡ್ಬೋದು, ಅದರಿಂದ ಅದನ್ನು ಯಾವುದು ತೊಂದರೆ ಆಗೋದಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರೆ, ಆಗಲೇ ಹೇಳ್ದಂಗೆ ಅದರ ಪ್ರಾಮುಖ್ಯತೆ ಏನು ಅಂದರೆ ಅದು ಸಕಾಲದಲ್ಲಿ ಕಳೆಯನ್ನು ನಿಯಂತ್ರಣ ಮಾಡೋದು. ಅದರಿಂದ ನಾವು ಫಾರ್ ಎಕ್ಸಾಂಪಲ್ ಬಿತ್ತೋ ಸಮಯದಲ್ಲಿ ಬೇಕು ಅಂದರೆ ನಮಗೆ ಭಾಳಷ್ಟು ಕಳೆ ನಾಶಕಗಳು ಇದ್ದಾವೆ. ಆ ಕಳೆನಾಶಕಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ಬಿತ್ತುವ ಸಮಯದಲ್ಲಿ ನಾವು ಕಳೆಯನ್ನು ನಿಯಂತ್ರಣ ಮಾಡೋದು ಅಂದರೆ ಮೊಳಕೆನೆ ಬರೋದಿಲ್ಲ ಅದು. ಅದೇ ರೀತಿಯಾಗಿ ಕಸ ಬಂದ ಮೇಲೆ ಆ ನಂತರ ಸ್ಟೇಜ್ಗಳಲ್ಲಿ ನಾವು ಕಳೆ ನಿಯಂತ್ರಣವನ್ನು ನಾವು ಉಪಯೋಗ ಮಾಡಿ ಕಂಟ್ರೋಲ್ ಮಾಡ್ಬೋದು. ಡಾಕ್ಟರ್ ಚನ್ನಬಸವಣ್ಣವರೇ, ಈಗ ಈ ರಾಸಾಯನಿಕ ಕಳೆ ನಿಯಂತ್ರಣದಿಂದ ಬೆಳೆಗಳಿಗೆ ಮತ್ತು ಮಣ್ಣಿಗೆ ಯಾವ ಥರ ಹಾನಿ ಆಗುತ್ತೆ? ಇಲ್ಲ, ನಾನು ಆಗಲೇ ಹೇಳ್ದಂಗೆ ಹಾನಿ ಯಾವುದು ಹಾನಿ ಆಗೋದಿಲ್ಲ. ಅದು ಹೇಳ, ಸಕಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಿದ್ರೆ ಯಾವುದೇ ಅಂತ ಹಾನಿ ಆಗೋದಿಲ್ಲ. ಅದು ಅಂದರೆ ಕೆಲವು ಸಾರಿ ಏನಾಗುತ್ತೆ, ನಾವು ಸರಿಯಾಗಿ ನೋಡೋದಿಲ್ಲ ಯಾವುದೋ ಕಳೆ ಇದನ್ನು ಉಪಯೋಗ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅಂಥ ಸಮಯದಲ್ಲಿ ಮಣ್ಣಿಗಿಂತ ಹೆಚ್ಚಾಗಿ ನಮಗೆ ಬೆಳೆಗಳಿಗೆ ಹಾನಿ ಆಗುತ್ತೆ. ಈಗ ನಮಗೆ ಗ್ಲೈಫೋಸೇಟ್ ಅಂತ ಹೇಳ್ತೀವಿ, ಗ್ಲೈಫೋಸೇಟನ್ನು ಅಥವಾ ಪ್ಯಾರಾಕೋಟ್ ಅಂತ ಬರ್ತದೆ. ಈ ಕಳೆನಾಶಕಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳದಲ್ಲಿ ಉಪಯೋಗ ಮಾಡ್ತು ಅಂದರೆ ಮಣ್ಣಿಗಿಂತ ಹೆಚ್ಚಾಗಿ ಬೆಳೆಗಳಿಗೆ ಹಾನಿ ಆಗುತ್ತೆ. ಅದರಿಂದ ನಾವು ಇದನ್ನು ನಾವು ನೋಡ್ಕೋಬೇಕು. ಅಂದರೆ ನೀವು ಹೇಳಿ, ನಮಗೆ ಮಣ್ಣಿಗೆ ಅಷ್ಟೊಂದು ಏನು ಹಾನಿ ಆಗೋದಿಲ್ಲ, ನಾವು ಆದರೆ ನಾವು ಸರಿಯಾದ ಪ್ರಮಾಣ ಹೆಚ್ಚು ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬಾರ್ದು. ಈಗ ಒಂದು ವೇಳೆ ಕಳೆ ನಿಯಂತ್ರಣ ಮಾಡಬೇಕು ಅಂತ ಬಂದಾಗ ಈಗ ರಾಸಾಯನಿಕ ಕಳೆ ನಾಶಕವನ್ನು ಯಾವ ಥರ ಬಳಸಬೇಕು ಮತ್ತು ಯಾವ ಕಳೆ ನಾಶಕವನ್ನು ಈಗ ನಾವು ಬಳಸೋಕ್ಕೆ ನಮಗೆ ಅಧಿಕಾರ ಇದೆ? ಈಗ ನಮಗೆಲ್ಲ ಏನು ಕಳೆನಾಶಕ ಈಗ ಬಿಡುಗಡೆ ಆಗ್ತಾ ಇದ್ದಾವೆ ಅವಕ್ಕೆಲ್ಲ ಒಂದು ಗ್ರೀನ್ ಲೇಬಲ್ ಅಂತ ಕೊಡ್ತಾರೆ, ಕ್ರಾಪ್ ಲೇಬಲ್ ಅಂತ ಕೊಡ್ತಾರೆ, ಮತ್ತು ಅದನ್ನು ಎಲ್ಲ ಪ್ರಯೋಗ ಮಾಡಿ ನಂತರ ಅದನ್ನು ಬಿಡುಗಡೆ ಮಾಡಿದೆ. ಇದೊಂದು ವಿಚಾರ. ಎರಡನೇ ವಿಚಾರ ಏನಪ್ಪ ಅಂದರೆ, ಕಳೆನಾಶಕವನ್ನು ಯಾವುದು ಕೆಲವು ಕಳೆನಾಶಕಗಳನ್ನ ಯಾವ ಟೈಮಲ್ಲಿ ಉಪಯೋಗ ಮಾಡಬೇಕು ಆ ಟೈಮಲ್ಲೇ ಮಾಡಿ. ನಾವೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಮಗೆ ಬಿತ್ತೋಕ್ಕಿಂತ ಮುಂಚೆ ಈಗ ನಾವು ಏನಾಗ್ತದೆ ಅಂದರೆ, ಭೂಮಿಯೆಲ್ಲ ಹದ ಮಾಡಿ ಇಟ್ಕೊಂಡಿದ್ದೀವಿ, ಈ ಸಮಯದಲ್ಲಿ ಕೆಲವು ಸಾರಿ ಮಳೆ ಬಂದ್ಬಿಡುತ್ತೆ. ಮಳೆ ಬಂದು ಕಸ ಬರ್ತವೆ. ಅಂದರೆ ನಮ್ಗೆ ಕಸನೇ ಬರಬಾರ್ದು, ನಂತರ ನಮ್ಮ ಬೆಳೆಯನ್ನು ಈಸಿಯಾಗಿ ಬಿತ್ಕೋಬೇಕು ಅಂತ ಇದ್ದಾಗ ನಮಗೆ ಫ್ಲೂ ಕ್ಲೋರಲಿನ್ ಅಂತ ಬರ್ತದೆ, ಅಂದರೆ ಬಸಾಲಿನ್ ಅಂತ ಸಿಗುತ್ತೆ. ಈ ಬಸಾಲಿನ್ ನಾವು ಏನು ಮಾಡ್ಬೋದು ಅಂದರೆ, ನಾವೆಲ್ಲ ಭೂಮಿಯನ್ನು ಅಂದರೆ ನಾವು ಮೇ ತಿಂಗಳು ಮಾಡ್ತೀವಿ, ಮೇ ತಿಂಗಳು ಮೊದಲನೇ ವಾರ ಎಲ್ಲ ಭೂಮಿಯನ್ನು ಹದ ಮಾಡ್ಕೊಂತೀವಿ. ಹದ ಮಾಡ್ಕೊಳ್ಳೋ ಕೊನೆಯ ಸಮಯದಲ್ಲಿ ಅಂದರೆ ಕುಂಟೆ ಹಾಕೋ ಕೊನೆಯ ಇದರಲ್ಲಿ ಒಂದು 800 ಮಿಲಿ ಫ್ಲೂ ಕ್ಲೋರಲಿನ್ ಅಂದರೆ ನಾವು ಬಸಾಲಿನ್ ಅಂತ ಏನು ಹೇಳ್ದೆ, ಅದನ್ನು ಭೂಮಿ ಮೇಲೆ ಸಿಂಪಡಣೆ ಮಾಡಿ ನಾವು ಕುಂಟೆ ಹಾಯಿಸ್ಬಿಟ್ರೆ, ಅಂದರೆ ಭೂಮಿಯಲ್ಲಿ ಸೇರಿಸ್ಬೇಕು ಅದನ್ನು. ಕುಂಟೆ ಹಾಯಿಸ್ಬಿಟ್ರೆ ನಂತರ ನೀವು ಮಳೆ ಬಂದರೂ ಸಹ ಕಸ ಬರೋದಿಲ್ಲ, 15-20 ದಿನ ಕಸ ಬರೋಲ್ಲ. ಆಮೇಲೆ ಯಾವುದೇ ನಾವು ಬೆಳೆಯನ್ನು ಈಸಿ ನಾವು ಬಿತ್ಕೋಬಹುದು. ಇದೊಂದು ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂದರೆ, ಇದು ಬಿತ್ತೋದಕ್ಕಿಂತ ಮುಂಚೆ ನಾವು ಹೊಡಿಬೇಕಂತ ಕಳೆನಾಶಕ. ಇನ್ನು ನೆಕ್ಸ್ಟು ಇನ್ನೊಂದೇನಪ್ಪಾ ಅಂದರೆ, ಬೆಳೆಯನ್ನು ಬಿತ್ತೋ ಸಮಯದಲ್ಲಿ ಈಗ ಅದು ಭಾಳ ಹುಷಾರಾಗಿ ಬೆಳಿಬೇಕು. ಅಂದರೆ ಒಂದೊಂದು ಬೆಳೆಗೆ ಒಂದೊಂದು ಕಳೆನಾಶಕಗಳಿರುತ್ತೆ, ಇದನ್ನು ನಾವು ತಿಳ್ಕೊಂಡೇ ನಾವು ಮಾಡಬೇಕು. ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ನಾವು ಭತ್ತಕ್ಕೆ ನಾವು ತಗೊಂಡಾಗ ನಮಗೆ ಪೆಂಡಿಮಿಥಾಲಿನ್ ಅಂತ ಔಷಧಿ ಬರ್ತದೆ. ಈ ಪೆಂಡಿಮಿಥಾಲಿನನ್ನು ನಾವು ಸಿಂಪಡಣೆ ಮಾಡ್ಬೋದು. ಈ ಮೆಕ್ಕೆಜೋಳಿಗೆ ಅಟ್ರಾಸಿನ್ ಅಂತ ಬರ್ತದೆ. ಈ ರೀತಿ ನಾವು ಕಳೆನಾಶಕಗಳನ್ನು ಬಿತ್ತೋ ಸಮಯದಲ್ಲಿ ಮಾಡೋದ್ರಿಂದ ನಮಗೆ 20-25 ದಿನಗಳವರೆಗೆ ಯಾವುದೇ ಆದಂಥ ಕಳೆಗಳು ನಮಗೆ ಬರೋದು. ಇದು ವಿಚಾರ. ನಂತರ ಬೆಳೆಗಳು ಬಂದ ನಂತರ ಹೌದು, ಕೆಲವು ಏನಾಗುತ್ತೆ ನಮಗೆ ತೊಗರಿ ಅಂತ ಇಟ್ಕೊಳ್ಳಿ, ಹಿಮಸಿತ ಪೈರ್ ಅಂತ ಇದೆ, ನಮಗೆ ಅದು ವೀಡ್ ಬ್ಲಾಕ್ ಅಂತ ಸಿಗುತ್ತೆ, ಅಥವಾ ವಜೀರ್ ಅಂತ ಸಿಗುತ್ತೆ. ಇಂಥ ಕಳೆನಾಶಕಗಳು ಮಾಡ್ತು ಅಂದ್ರೆ ಬೆಳೆಗಳಿದ್ರು ಸಹ ಬೆಳೆಗಳಿಗೆ ಯಾವುದು ಹಾನಿ ಆಗೋದಿಲ್ಲ, ಹಾನಿ ಆಗದಲ್ಲೇ ನಮಗೆ ಎಲ್ಲ ಕಸಗಳು ಹೋಗ್ತವೆ. ಅದರಿಂದ ಇದನ್ನ ಉಪಯೋಗ ಮಾಡಬೇಕು. ಆದ್ರೆ ನಾವು ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಕೆಲವು ಸಾರಿ ನಿಮ್ಗೆ ಗೊತ್ತಿಲ್ಲದಲ್ಲೇ 240 ಅಂತ ಬರ್ತದೆ, ಹೌದು, ಅದನ್ನ ಬಹಳ ಹುಷಾರಾಗಿ ಮಾಡಬೇಕು. ಅದನ್ನೇನಾದ್ರೂ ಅಗಲ ಎಲೆ ಇದ್ದಂತ ಬೆಳೆಗಳಲ್ಲಿ ನಾವು ತೊಗರಿ ಇತ್ತು ಅಂತ ಬೆಳೆಗಳಿದ್ದಾಗ ಉಪಯೋಗ ಮಾಡಿದ್ರೆ ಬೆಳೆ ಸತ್ತೋಗುತ್ತೆ, ನಾಶ ಆಗ್ಬಿಡುತ್ತೆ. ಅದರಿಂದ ಸರಿಯಾದ ಕಳೆನಾಶಕಗಳು ತಿಳ್ಕೋಬೇಕು. ಈಗ ಪ್ಯಾರಾಕೋಟ್ ಅಂತ ಐತೆ, ಪ್ಯಾರಾಕೋಟ್ ಔಷಧಿಯನ್ನ ಏನೋ ನಮ್ಗೆ ಗೊತ್ತಿಲ್ಲದಲ್ಲೇ ನಾವು ಉಪಯೋಗ ಮಾಡಿಬಿಟ್ರೆ ಬೆಳೆ ಕಳೆ ಎಲ್ಲದೂ ಸಾಯ್ತದೆ. ಅದರಿಂದ ನಾವು ಸರಿಯಾಗಿ ನೋಡಿ ಮಾಡ್ಕೋಬೇಕು. ಅದರಿಂದ ನಾವು ಏನಪ್ಪಾ ಅಂದರೆ, ನಾವು ತಜ್ಞರನ್ನ ಏನು ಕಳೆನಾಶಕ ಗೊತ್ತಿರೋರನ್ನ ತಿಳ್ಕೊಂಡು ಯಾವ ಬೆಳೆಗೆ ಯಾವ ಕಾಲದಲ್ಲಿ ಉಪಯೋಗ ಮಾಡಬೇಕು ಅಂತ ನೋಡಿಕೊಂಡು ನಾವು ಉಪಯೋಗ ಮಾಡಬೇಕಾಗುತ್ತೆ. ಈಗ ಡಾಕ್ಟರ್ ಚನ್ನಬಸವಣ್ಣ ಅವರೇ, ಈಗ ಬೇರೆ ಬೇರೆ ಬೆಳೆಗಳು ಇರ್ತವೆ, ಈಗ ಭತ್ತ ಇರುತ್ತೆ, ರಾಗಿ ಇರ್ತದೆ, ಅಥವಾ ನಾಟಿ ಭತ್ತ ಇರ್ತದೆ, ಹೀಗೆ ಬೇರೆ ಬೇರೆ ಬೆಳೆಗಳು ಇರ್ತಾವಲ್ಲ, ಬೇರೆ ಬೇರೆ ಬೆಳೆಗಳಲ್ಲೂ ಕೂಡ ಕಳೆ ನಿಯಂತ್ರಣ ಬೇರೆ ಬೇರೆನೇ ಇರುತ್ತೆ, ಹೌದಲ್ಲ? ಹೌದೌದು. ಈಗ ರಾಗಿ ಬೆಳೆ ಅಥವಾ ಭತ್ತದ ಬೆಳೆಯಲ್ಲಿ ಯಾವ್ಯಾವ ಥರ ಇರ್ತದೆ ಅದನ್ನು ಹೇಳ್ತಾ ಹೋಗಿ ನೋಡೋಣ. ಈಗ ಮೊದಲು ಇಲ್ಲಿ ನಮ್ಮ ಸುತ್ತಮುತ್ತ ಹೆಚ್ಚಾಗಿ ಬೆಳೆದ ರಾಗಿನೇ ತಗೊಳ್ಳೋಣ, ಈಗೆಲ್ಲ ರಾಗಿ ಬಿತ್ತನೆ ಮಾಡ್ತಾ ಇರ್ತಾರೆ, ರಾಗಿ ತಗೊಳ್ಳೋಣ. ಈಗ ರಾಗಿಲಿ ನಾವು ಬಿತ್ತೋ ಸಮಯದಲ್ಲಿ ನಮಗೆ ಪೆಂಡಿಮಿಥಾಲಿನ್ ಅಂತ ಔಷಧಿ ಸಿಗುತ್ತೆ. ಅದರಲ್ಲಿ ಎರಡಿದೆ ಪೆಂಡಿಮಿಥಾಲಿನ್, ಒಂದು 30 EC ಅಂತ ಬರ್ತದೆ, ಪೆಂಡಿಗಾನ್ ಅಂತ ಬರ್ತದೆ, ಪೆಂಡಿಮಿಥಾಲಿನ್ ಅಂತಲೇ ಬರ್ತದೆ. ಈ ಔಷಧಿಯನ್ನು ಮಾಡಿದಾಗ 1.2 ಲೀಟ್ರ್ ಅಂದರೆ 1.25 ಲೀಟ್ರಷ್ಟು ಪೆಂಡಿಮಿಥಾಲಿನನ್ನು ಬಿತ್ತಿದ 1-2 ಅಥವಾ 3 ದಿನದವರೆಗೂ ನಾವು ಉಪಯೋಗ ಮಾಡ್ಬೋದು. ಇದಿಲ್ಲಪ್ಪ ಅಂದರೆ ಇನ್ನೊಂದು ಬರ್ತದೆ, ಪೆಂಡಿಮಿಥಾಲಿನ್ 38.7 CS ಅಂತ ಬರ್ತದೆ, ಅದು ಸ್ಟಾಂಪ್ ಎಕ್ಸ್ಟ್ರಾ ಅಂತ ಸಿಗುತ್ತೆ. ಇದೇನನ್ನು ಸಿಕ್ತು ಅಂದರೆ ನಮಗೆ 1 ಎಕರೆಗೆ ನಾವು ಬೇರೆ ಎಲ್ಲ ಬೆಳೆಗಳಿಗಾದ್ರೆ 800 ಮಿಲಿ ಬೇಕಾಗುತ್ತೆ, ಬಟ್ ಇದಕ್ಕಾದರೆ ನಮಗೆ 350 ಮಿಲಿ ಸಾಕು. ಅದೇ ರೀತಿ ನಾವು 30 EC ಬಂತು ಅಂದರೆ ನಮಗೆ 1.2 ಲೀಟ್ರ್ ಅಷ್ಟೊಂದು ಬೇಕಾಗಲ್ಲ, ಯಾಕೆ ರಾಗಿ ಇರೋದ್ರಿಂದ ಇದು 600-700 ಮಿಲಿ ನಾವು ಉಪಯೋಗ ಮಾಡಿದ್ರೆ ಸಾಕು, ಇದಕ್ಕಿಂತ ಹೆಚ್ಚಾಗಿ ಉಪಯೋಗ ಮಾಡಬಾರ್ದು. ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಹೇಳ್ತೀನಿ. ಒಂದನೇದು ನಾನು ಹೇಳಿದಾಗೆ ಪೆಂಡಿಮಿಥಾಲಿನ 30 EC ಆದರೆ 1.2 ಲೀಟ್ರ್ ಅಂದರೆ 1.25 ಲೀಟ್ರ್, 1.25 ಲೀಟ್ರ್ ಅಂದರೆ ಅದರಲ್ಲಿ 50% ಮಾಡಬೇಕು ಇದಕ್ಕೆ ಈ ಬೆಳೆಗೆ, ಅಂದರೆ 600 ಮಿಲಿ. ಅಥವಾ ಸ್ಟಾಂಪ್ ಎಕ್ಸ್ಟ್ರಾ ಆದರೆ 38.7 CS ಅಂತ ಬರ್ತದೆ, ಇದಾದರೆ 350 ಮಿಲಿ. ಇದನ್ನು 150-200 ಲೀಟ್ರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಬಿತ್ತಿದ 1 ಅಥವಾ 2 ದಿನದಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಒಂದು ವಿಚಾರ ನಾವು ಗಮನಿಸಬೇಕು ಅಂದರೆ, ಯಾವತ್ತೂ ಬಿಡಿ ಸೈಡ್ ಅಂದರೆ ಕಳೆನಾಶಕವನ್ನು ಹೊಡೆದ ಮೇಲೆ ನಾವು ನೀರನ್ನು ನಾವು ಮಾಡಬಾರ್ದು. ನೀರು ಮಾಡ್ಕೊಂಡು ಮೊದಲನೇ ಮಾಡಬೇಕು, ನೀರು ಮಾಡಿದ 1 ದಿನ ಆದಮೇಲೆ ಕಳೆನಾಶಕವನ್ನು ಮಾಡಬೇಕು. ಇದು ಅಲ್ಲದಲ್ಲೇ ನಮಗೆ ಅಲಾಕ್ಲೋರ್ ಅಂತ ಅದು ಸಹ ಸಿಗುತ್ತೆ, ಅದನ್ನು ಅಷ್ಟೇ. ಅದನ್ನು ಅಲಾಕ್ಲೋರು ನಮಗೆ ಸಾಮಾನ್ಯವಾಗಿ ನಮಗೆ 1 ಲೀಟ್ರಷ್ಟು ಅಲಾಕ್ಲೋರನ್ನು 200 ಲೀಟ್ರ್ ನೀರಿನಲ್ಲಿ ಮಿಕ್ಸ್ ಮಾಡಿ 1-2 ದಿನ ಅಥವಾ 3 ದಿನದಲ್ಲಿ ನಾವು ಸಿಂಪಡಣೆ ಮಾಡಬೇಕು, ಇದು ಬಿತ್ತ ಸಮಯದಲ್ಲಿ. ಈ ರೀತಿ ನಾವು ಮಾಡ್ತೀವಿ ಅಂದರೆ ನಮಗೆ ಸಾಮಾನ್ಯವಾಗಿ 25-30 ದಿನದವರೆಗೂ ಕಸ ಯಾವುದು ಬರೋದಿಲ್ಲ, ಆದರೆ ನಂತರ ಕಸ ಬರೋಕ್ಕೆ ಶುರುವಾಗುತ್ತೆ. ಈ ರೀತಿ ಕಸ ಬಂದಾಗ ನಾವೇನಪ್ಪ ಅಂದರೆ, ನಮಗೆ 240 ಅಂತ ಸಿಗುತ್ತೆ, 240 ಲಿಕ್ವಿಡ್ ಸಿಗುತ್ತೆ ಮತ್ತು ಪೌಡ್ರ್ ಸಿಗುತ್ತೆ. ನಾವು ಲಿಕ್ವಿಡ್ಗಿಂತ ಪೌಡ್ರ್ ಉಪಯೋಗ ಮಾಡೋದು ಒಳ್ಳೆಯದು. 240 ಸೋಡಿಯಂ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನು 1 ಕೆಜಿ 1 ಎಕರೆಗೆ. ಅಂದರೆ ಏನಪ್ಪ, 25-30 ದಿನ ಆದಮೇಲೆ ನಮಗೆ ಕಸ ಏನಿದೆ 3 ಎಲೆ ಅಥವಾ 5 ಎಲೆ ಇರ್ತದೆ ಅಂತ ಇಟ್ಕೊಳ್ರಿ. ಅಂಥ ಸಮಯದಲ್ಲಿ ಇದನ್ನು ನಮಗೆ 150-300 ಲೀಟ್ರ್ ನೀರು, ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ಆ ರೀತಿ ನಾವು ಮಿಶ್ರಣ ಮಾಡ್ಕೊಂಡು ನಾವು ಸಿಂಪಡಣೆ ಮಾಡಬೇಕು. ಇದರಿಂದಾಗಿ ರಾಗಿ ಬೆಳೆಗೆ ಏನೂ ಆಗೋದಿಲ್ಲ, ಆದರೆ ಕಸಗಳೆಲ್ಲ ಸಾಯ್ತವೆ. ಇದರಲ್ಲಿ ಏನೇ ಸಾಯ್ತಾವೆ, ಅಗಲ ಎಲೆ ಕಸಗಳು ಮಾತ್ರ ಸಾಯ್ತವೆ, ನಿಮಗೆ ಹುಲ್ಲಿನ ಜಾತಿ ಕಸ ಸಾಯೋದಿಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಉಪಯೋಗ ಮಾಡಬೇಕು. ಇನ್ನು ಕೆಲವು ಸಾರಿ ತುಂಗಿ ಅಂತ ಹೇಳ್ತೀವಿ, ತುಂಗಿ ಸಹ ಅದು ಸಾಯ್ತದೆ. ಸೊ ಈ ಬೆಳೆಗಳನ್ನ ನಾವು ನೋಡ್ಬಿಡ್ಬೇಕು. ಆಮೇಲೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. 240 ಹೊಡಿಬೇಕಾದ್ರೆ ಸುತ್ತಮುತ್ತ ಅಗಲ ಎಲೆ ಬೆಳೆಗಳು ಯಾವುದು ಇರಬಾರ್ದು, ಇದನ್ನು ನಾವು ಗಮನ ಇಟ್ಕೊಂಡು ನಾವು ಉಪಯೋಗ ಮಾಡೋದು ಒಳ್ಳೇದು. ಇದು ಒಂದು, ಇದು ರಾಗಿ ಬೆಳೆ ವಿಚಾರವಾಗಿ. ಈಗ ಭತ್ತದ ವಿಚಾರವಾಗಿ ಬರೋಣ. ಭತ್ತದಲ್ಲಿ ಏನಪ್ಪ ಅಂದ್ರೆ ನಮಗೆ ನಾಟಿ ಭತ್ತದನ್ನು ಹೇಳಿ, ನಾಟಿ ಭತ್ತ ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲನೇದು ಸಸಿ ಮಡಿ ಮಾಡಿ, ಸಸಿ ಮಡಿ ಮಾಡಬೇಕಾದ್ರೆ ನಾವು ಚೆನ್ನಾಗಿ ಸಸಿ ಮಡಿ ಮಾಡಿ ನಾವು ಬೀಜವನ್ನು ನಾವು ಹಾಕ್ತೀವಿ. ಆ ಸಮಯದಲ್ಲಿ ಏನು ಕಸ ಎಣ್ಣೆ ಬೇಕಾಗಿಲ್ಲ. ಆದರೆ ನಾವು 14 ಅಥವಾ 15 ದಿನದಲ್ಲಿ ನಾವು ಕಸದ ಎಣ್ಣೆಯನ್ನು ಉಪಯೋಗ ಮಾಡ್ಬೋದು. ನಮಗೆ ಖಾರಾಕ್ ಅಂತ ಸಿಗುತ್ತೆ, ಅಥವಾ ನಮಗೆ ನಾಮಿನಿ ಗೋಲ್ಡ್ ಅಂತ ಬರ್ತದೆ, ಅಂದರೆ ಅದು ಬಿಸ್ಪೈರಿ ಬ್ಯಾಕ್ ಸೋಡಿಯಂ ಅಂತ. ಇದನ್ನು ನಾವು 80 ml ಬಿಸ್ಪೈರಿ ಬ್ಯಾಕ್ ಸೋಡಿಯಮನ್ನು ಸಸಿ ಮಡಿಗೆ ನಾವು ಮಾಡ್ಬೋದು. ಹೇಗೆಂದರೆ 0.5 ml 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೊಂಡು ಹೋಗಬೇಕು. ಅಂದರೆ ನಾವು ಇನ್ನೊಂದು ನಾನು ಅದೇ ಹೇಳ್ದಂಗೆ 14 ಅಥವಾ 15 ದಿನದಲ್ಲಿ ನಾವು ಮಾಡಬೇಕು. ನಾವು ಅದಕ್ಕಿಂತ ಮುಂಚೆ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ. ಮುಂಚೆ ಮಾಡ್ತು ಅಂದರೆ ಭತ್ತದ ಸಸಿಗಳಿಗೆ ಹಾನಿಯಾಗುತ್ತೆ. ಈ ಕೂರಿಗೆ ಭತ್ತ, ನಾಟಿಗೆ ಭತ್ತ ಅಲ್ಲೂ ಕೂಡ ಇದೆ, ಹೇಗೆ ಮಾಡಬೇಕು ಅದನ್ನು ನಾನು ಹೇಳ್ತೀನಿ, ಸಪ್ರೇಟಾಗಿ ಹೇಳ್ತೀನಿ, ಇದಾದ್ಮೇಲೆ ಹೇಳ್ತೀನಿ. ಸೊ ಇದನ್ನು ನಾವು ಸಿಂಪಡಣೆ ಮಾಡಿದ್ಮೇಲೆ ನಮಗೆ ಎಲ್ಲ ಏನು ಸಣ್ಣ ಸಣ್ಣ ಅಗಲ ಎಲೆ ಅಂದರೆ ಇರುತ್ತಲ್ಲ ಅಗಲ ಎಲೆ ಕಸ ಅಥವಾ ಹುಲ್ಲಿನ ಕಸಗಳು ಎಲ್ಲ ಹೋಗ್ತವೆ. ಸೊ ಇದನ್ನು ಸಿಂಪಡಣೆ ಮಾಡಲಿಲ್ಲಪ್ಪ, ನಾವು ಬಿತ್ತಕ್ಕೆ ನಾವು ನಾಟಿ ಮಾಡಬೇಕು, ನಾಟಿ ತೆಗಿಬೇಕು ಅಂತ ಸಮಯದಲ್ಲಿ ನಾವು ಬೇಕಾದರೆ 25-30 ದಿನ ಆದಮೇಲೆ 240 ಸೋಡಿಯಂ ಸಾಲ್ಟ್ ಅಂತ ಏನು ಹೇಳಿದ್ರೆ ಅದನ್ನು ಸಹ ಉಪಯೋಗ ಮಾಡ್ಬೋದು. ಅಂದರೆ ನಮಗೇನು ಅಗಲ ಎಲೆ ಕಸ ಏನು ಮುಚ್ಚಿರ್ತದೆ ನೋಡ್ರಿ, ಅಂಥವೆಲ್ಲ ಸಾಯ್ತವೆ, ಹುಲ್ಲಿನ ಕಸ ಹೋಗೋದಿಲ್ಲ, ಇದನ್ನು ಮಾಡ್ಬೋದು. ಇನ್ನೊಂದೇನಪ್ಪ, ನಾಟಿ ಮಾಡಿದ್ಮೇಲೆ ನಮಗೆಲ್ಲ ಗೊತ್ತೇ ಇರ್ಬೋದು, ಭತ್ತ ನಾಟಿ ಮಾಡಿದ ಮೇಲೆ ನಮಗೆ ಭಾಳಷ್ಟು ಕಳೆನಾಶಕಗಳು ಸಿಗ್ತವೆ. ಒಂದೇನಪ್ಪ ಅಂದರೆ ಈಗ ನಾವು ನಾಟಿ ಮಾಡಿದ್ಮೇಲೆ ಬರೋಣ. ಈಗೆಲ್ಲ ನಮಗೆಲ್ಲ ಗೊತ್ತೇ ಇದೆ, ನಾವು ಭೂಮಿಯನ್ನು ಚೆನ್ನಾಗಿ ಹದ ಮಾಡ್ಕೊತೀವಿ, ಹದ ಮಾಡ್ಕೊಂಡು 1 ಇಂಚು ನೀರು ನಿಲ್ಲಿಸ್ಕೊಂಡು ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಮೇಲೆ 4 ಅಥವಾ 5 ದಿನದಲ್ಲಿ, ಇದು ಬಹಳ ಇಂಪಾರ್ಟೆಂಟು, ಯಾವತ್ತೂ ನಾಟಿ ಮಾಡಿದ ದಿನ ನಾವು ಕಳೆನಾಶಕವನ್ನು ಉಪಯೋಗ ಯಾವತ್ತೂ ಮಾಡಬಾರ್ದು. ಈಗ ನಾವು ಕಳೆನಾಶಕಗಳಿಗೆ ಬಂದರೆ ಈಗ ಅನಿಲೋಫಾಸ್ ಅಂತ ಸಿಗುತ್ತೆ. ಅನಿಲೋಫಾಸ್ ಅಂತ ನಾವು ಉಪಯೋಗ ಮಾಡಬೇಕು ಅಂದರೆ 400 ml ಅನಿಲೋಫಾಸು, ಇಲ್ಲಾಂದರೆ ಪೆಟಿಲಾಕ್ಲೋರ್ ಅಂತ ಸಿಗುತ್ತೆ, ಅದು ನಮಗೆ 600 ml. ಇದನ್ನು ನಾವು ಏನು ಮಾಡಬೇಕು ಅಂದರೆ 10 ಅಥವಾ 12 ಹುಸ್ಕು ತಗೊಂಡು ಹುಸ್ಕಲ್ಲಿ ನಾವು ಮಿಕ್ಸ್ ಮಾಡಿ ಅದನ್ನು ನಾವು ಎರಚಬೇಕು. ಎರಚಬೇಕಾದ್ರೆ ಮುಖ್ಯವಾಗಿ ಏನು ತಿಳ್ಕೊಬೇಕಪ್ಪ ಅಂದರೆ ನಾವು ಗದ್ದೆಯಲ್ಲಿ 1 ಇಂಚು ನೀರು ಇರಬೇಕು, ಜಾಸ್ತಿ ನೀರು ನಿಲ್ಲಿಸ್ಬೇಡ್ರಿ, ತೆಳ್ಳಗೆ ನೀರು ಇರಬೇಕು. ನೀರು ನಿಂತ ಮೇಲೆ ಅದನ್ನು ಎರಚಬೇಕು. ಎರಚಾದ ಮೇಲೆ ಏನಂದ್ರೆ ಇನ್ನೊಂದು ವಿಚಾರ ಏನಂದ್ರೆ ಎಲ್ಲ ನೀರು ಹಿಂಗೆ ಹೋಗ್ಬೇಕು. ಕೆಲವು ಸಾರಿ ಏನಾಗುತ್ತೆ ಅಂದರೆ ಅದು ಹಿಂಗೆ ಹೋಗೋದಲ್ಲ, ರಾತ್ರಿ ಮಳೆ ಬರ್ಬೋದು ಅಥವಾ ಹರಿದೋಗ್ತದೆ ಹರಿದೋಗ್ತದೆ ಅಂದರೆ ಅದು ಪ್ರಯೋಜನ ಆಗೋದಿಲ್ಲ. ಆದರೆ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಹೆಚ್ಚಿಗೆ ನೀರು ನಿಲ್ಲಿಸ್ಬೇಡ್ರಿ, ನೀರನ್ನು ಭಾಳ ಕಡಿಮೆ ನಿಲ್ಲಿಸ್ರಿ. ನಿಲ್ಲಿಸ್ಬಿಟ್ಟು ಇದನ್ನು ಎರಚಿದ್ರೆ ನಮಗೆ ಎಲ್ಲ ಕಂಪ್ಲೀಟ್ ಹಿಂಗೆ ಹೋದ್ಮೇಲೆ 2 ದಿನ ಬಿಟ್ಟು ನೀರು ಮಾಡಿ, ಹೀಗೆ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಪ್ರಯೋಜನ ಬರುತ್ತೆ. ಇದೊಂದು ವಿಚಾರ. ಇದಾದ ಮೇಲೆ ಇದನ್ನು ಉಪಯೋಗ ಮಾಡಿದ್ಮೇಲೆ ಇನ್ನೂ ಕೆಲವು ಹೊಸದಾಗಿ ಬಂದಿರೋ ಕೆಲವು ಕಳೆನಾಶಕಗಳಿದ್ದೇವೆ. ನಿಮಗೆಲ್ಲ ಗೊತ್ತು ಲೋನ್ ಟ್ಯಾಕ್ಸ್ ಪವರ್ ಅಂತ ಬರುತ್ತೆ, ಸಾತಿ ಅಂತ ಬರುತ್ತೆ, ಅದು 1 ಎಕರೆಗೆ 4 kg ಅದು ಹರಳು ಬರ್ತವೆ. ಆ 4 kg ನಾವು ಇದರ ಬದಲಾಗಿ, ನಾನು ಏನು ಹೇಳಿದೆ ಅನಿಲೋಫಾಸ್ ಇರ್ಬೋದು ಪೆಟಿಲಾಕ್ಲೋರ್ ಇರ್ಬೋದು ಅದರ ಬದಲಾಗಿ ನಾವು ಉಪಯೋಗ ಮಾಡ್ಬೋದು. ಇದನ್ನು ನೀವು ಉಪಯೋಗ ಮಾಡಿರಿ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಈ ಉಪಯೋಗ ಮಾಡಿದ್ಮೇಲೆ ನಮಗೆ 20-25 ದಿನಗಳವರೆಗೂ ಯಾವುದು ಕಸ ಬರೋದಿಲ್ಲ. ನಂತರ ಮತ್ತೆ ಕಸ ಬರೋಕ್ಕೆ ಶುರುವಾಗುತ್ತೆ. ರೈತರಿಗೆ ಆಳುಗಳು ಸಿಕ್ಕರೆ ಕಳೆಯನ್ನು ತೆಗಿಬೋದು, ಇಲ್ಲಪ್ಪ ಅಂದರೆ ನಾವು ಕಳೆನಾಶಕಗಳನ್ನ ಮತ್ತೆ ನಾವು ಉಪಯೋಗ ಮಾಡೋಕ್ಕೆ ಬರ್ತದೆ. ಅಲ್ಲಿ ನಮಗೆ ಆಗಲೇ ನಾವು ಹೇಳ್ದಂಗೆ ನಮಗೆ ನಾಮಿನಿ ಗೋಲ್ಡ್ ಅಂತ ಬರ್ತದೆ, ತಾರಕ್ ಅಂತ ಬರ್ತದೆ, ಇಂಥ ಕಳೆನಾಶಕಗಳು ಇವನ್ನ ನಾವು ವೆಜೀರ್ ಅಂತಲೂ ಸಿಗುತ್ತಿದ್ರು. ಅಂದರೆ ಇದು ಬಿಸ್ಪೈರಿ ಬ್ಯಾಕ್ ಸೋಡಿಯಂ ಅಂತ ಇದನ್ನು ನಾವು ಕರಿತೀವಿ. ಇದನ್ನು ಅಂದರೆ 100 ml ಎನ್ನ 1 ಎಕರೆಗೆ ನಾವು ಸಿಂಪಡಣೆ ಮಾಡಬೇಕು. ಇದನ್ನ 100 ml 200 ಲೀಟ್ರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಸಿಂಪಡಣೆ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯಾವ ರೀತಿ ಸಿಂಪಡಣೆ ಮಾಡಬೇಕು ಅಂತ, ಸಿಂಪಡಣೆ ಮಾಡಬೇಕಾದ್ರೆ ನಾವು ಕಂಪ್ಲೀಟ್ ನೀರನ್ನು ತೆಗಿಬೇಕು. ಇವಾಗ ನಾಳೆ ನಾವು ಸಿಂಪಡಣೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾವೆಲ್ಲ ಕಂಪ್ಲೀಟ್ ನೀರನ್ನು ತೆಗೆದು ನಂತರ ನಾವು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿದ ನಂತರ 2 ದಿನದ ನಂತರ ಅವಶ್ಯಕವಾಗಿ ನೀರು ಬಿಡಲೇಬೇಕು. ನೀರು ಬಿಡದೇ ಇದ್ರೆ ಏನಾಗುತ್ತೆ ಅಂದರೆ ಕಳೆ ಮತ್ತೆ ಬರೋಕ್ಕೆ ಶುರುವಾಗುತ್ತೆ. ಸೊ ನಾವು ನೀರು ಬಿಟ್ಟು ನೀರನ್ನು ನಾವು ನಿಲ್ಲಿಸ್ಬೇಕು. ನಂತರ ಸ್ಟೇಜ್ಗಳು 25-30 ದಿನ ನಾವು ಸಿಂಪಡಣೆ ಮಾಡ್ತೀವಿ. ಅದಾದಮೇಲೆ ಮತ್ತೆ ನಮಗೆ ಇನ್ನೊಂದು 15-20 ದಿನ ಆದಮೇಲೆ ಮತ್ತೆ ಏನೋ ಕಸ ಬಂತು ಅಂದರೆ, ಸಾಮಾನ್ಯವಾಗಿ ಕಸ ಏನು 20 ಬರೋದಿಲ್ಲ, ಮತ್ತೆ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಕೆಲವು ಸಾರಿ ಏನಪ್ಪ ನಾವು ನಾಮಿನಿಗೋಡ್ ಉಪಯೋಗ ಮಾಡಲಿಲ್ಲ, ಅವು ಬಿಟ್ಟಿದ್ದೀವಿ ಕಸ ಇರಲಿಲ್ಲ, ಅಂಥ ಸಮಯದಲ್ಲಿ ನಾವು ಒಂದು 40-50 ದಿನದಲ್ಲಿ ನಾವು ಉಪಯೋಗ ಮಾಡಬೇಕು ಅಂದರೆ 240 ಅಂತ ಔಷಧಿ ಸಿಗುತ್ತೆ ನಿಮಗೆಲ್ಲ. 240 ಸೋಡಿಯಂ ಸಾಲ್ಟನ್ನು ಉಪಯೋಗ ಮಾಡೋದು ಒಳ್ಳೆಯದು. ಅದನ್ನು 1 kg 240 ಸೋಡಿಯಂ ಸಾಲ್ಟನ್ನು ನಾವು ಸಿಂಪಡಣೆ ಮಾಡ್ಬೋದು. ಇದನ್ನು ಅಷ್ಟೇ ನಾವು ಏನಂದರೆ ಫಸ್ಟು ನಾವು ಸಿಂಪಡಣೆ ಮಾಡಬೇಕಾದ್ರೆ ಕಂಪ್ಲೀಟ್ ನೀರು ತೆಗಿಬೇಕು. ನೀರು ತೆಗೆದು ನಾವು ಸಿಂಪಡಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಏನಂದರೆ ಇದು ಬರೀ ಅಗಲ ಎಲೆ ಕಸಗಳು ಕಂಟ್ರೋಲ್ ಆಗ್ತವೆ, ಮತ್ತು ಹುಲ್ಲಿನ ಜಾತಿ ಕಸಗಳು ಯಾವುದು ಕಂಟ್ರೋಲ್ ಆಗೋದಿಲ್ಲ. ಇದೊಂದು ನಮಗೆ ಮುಖ್ಯವಾದಂಥ ಒಂದು ವಿಚಾರ. ಇದಾದ ಮೇಲೆ ನಾವು ನೀವು ಹೇಳ್ದಂಗೆ ಕೂರಿಗೆ ಭತ್ತದ ಬಗ್ಗೆ ಹೇಳ್ತಿದ್ರಿ. ಕೂರಿಗೆ ಭತ್ತದಲ್ಲೂ ಸಹ ಇದೇ ಕಳೆನಾಶಕಗಳನ್ನು ಉಪಯೋಗ ಮಾಡ್ಬೋದು. ಆದರೆ ಏನಪ್ಪ ನಾನು ಹೇಳ್ದಂಗೆ ಸರಿಯಾದ ಸಮಯದಲ್ಲಿ ನಾವು ನೋಡ್ಕೊಂಡು ಉಪಯೋಗ ಮಾಡಬೇಕು. ಈಗ ನಾವು ಕೂರಿಗೆ ಭತ್ತ ಬಿತ್ತಾದ ಮೇಲೆ ಒಂದು ದಿನದ ನಂತರ ಈ ಬೇರೆ ನಾವು ಕಳೆನಾಶಕ ಬಿಟ್ಟುಬಿಟ್ಟು ನಮಗೆ ಪೆಂಡಿ ಮಿಥಾಲಿನ ಉಪಯೋಗ ಮಾಡೋದು ಭಾಳ ಒಳ್ಳೆಯದು. ಪೆಂಡಿ ಮಿಥಾಲಿನ 1.3 ಲೀಟ್ರನ್ನು 30 ಅಂತ ಬರ್ತಲ್ಲ ಅದು, ಅದನ್ನು ನಾವು 200 ಲೀಟ್ರ್ ನೀರಿನ ಮೇಲೆ ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡ್ಬೋದು. ಇದಿಲ್ಲಪ್ಪ ಅಂದರೆ ನಮ್ಮ ಪೆಂಡಿ ಮಿಥಾಲಿನ ಇದೇನಂದರೆ 38.7 CS ಆಗಲೇ ಹೇಳಿದಂಗೆ ಸ್ಟ್ಯಾಂಪ್ ಎಕ್ಸ್ಟ್ರಾ ಅಂತ ಬರುತ್ತೆ, ಅದನ್ನು ಸಹ ನಾವು 800 ಮಿಲಿಯನ್ನು ನಾವು ಸಿಂಪಡಣೆ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ಯಾವುದು ತೊಂದರೆ ಆಗೋದಿಲ್ಲ, ಮೊಳಕೆ ಪ್ರಮಾಣ ಚೆನ್ನಾಗಿರ್ತದೆ, ಅಷ್ಟೇ ಅಲ್ಲದೆ ಯಾವುದೇ ಕಸ ಬರೋದಿಲ್ಲ. ಇದಾದ ಮೇಲೆ ನಂತರ ನಾವು ಏನು ಬೇಕು ಅಂದರೆ 20-25 ದಿನದವರೆಗೂ ಯಾವುದೇ ಕಸ ಬರೋದಿಲ್ಲ. ನಂತರ ನಮ್ಗೆ ಏನೇನು ಬೇಕಪ್ಪ ಅಂದರೆ ನಮ್ಗೆ ಹೇಳ್ದಂಗೆ ನಾಮಿನಿ ಗೋಲ್ಡ್ ಅಂತ ಏನು ಹೇಳಿದೆ ಅದನ್ನು ನಾವು ಸಿಂಪಡಣೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನಾವು 14-15 ದಿನ ಮುಂಚೆ ಮಾಡೋಕ್ಕು, ನಂತರ ದಿನಗಳಲ್ಲಿ ನಾಮಿನಿ ಗೋಲ್ಡ್ ಅನ್ನು ನಾವು 100 ಮಿಲಿಯನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಭಾಳಷ್ಟು ಕಳೆಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಮತ್ತು ಇನ್ನೊಂದು ಒಂದು ವಿಚಾರ ಏನಪ್ಪ ಅಂದರೆ ನಾನು 240 ಒಂದು ಔಷಧಿ ಏನು ಹೇಳಿದೆ, ಇದನ್ನು ನಾವು ತೆನೆ ಬರಬೇಕಾದ್ರೆ, ತೆನೆ ನಿಮಗೆಲ್ಲ ಗೊತ್ತಿರ್ಬೋದು, ತೆನೆನ ಬರಬೇಕಾದ್ರೆ ಆ ಸಮಯದಲ್ಲಿ ಯಾವತ್ತೂ 240 ಉಪಯೋಗ ಮಾಡಬೇಡ್ರಿ. ಮಾಡಿದಾಗ ಏನಾಗುತ್ತೆ ಅಂದರೆ ತೆನೆ ಸರಿಯಾಗಿ ಬರೋದಿಲ್ಲ, ಅಂದರೆ ಏನಾಗುತ್ತೆ ಜುಳ್ಳಾಗೋದು ಜಾಸ್ತಿ ಆಗುತ್ತೆ. ಅದರಿಂದ ನಾವೇನು ತೆನೆ ಬರೋದಕ್ಕಿಂತ ಮುಂಚಿತವಾಗಿ 240 ನಾವು ಉಪಯೋಗ ಮಾಡಬೇಕು. ಇದು ಮೆಕ್ಕೆಜೋಳದಲ್ಲೂ ಇದೇ ಥರ ಕಳೆನಾಶಕ ಭಾಳದು ಬೇರೆ ಕಳೆನಾಶಕ, ನೀವು ಏನು ಉಪಯೋಗ ಮಾಡಿದ್ದೀವೋ ಈ ಕಳೆನಾಶಕಗಳು ಕೆಲವು ಯಾವ ಬರೋದಿಲ್ಲ. ಈಗ ನಾವು ಮೆಕ್ಕೆಜೋಳ ಹೇಳಬೇಕು ಅಂದರೆ ಮೊದಲನೇದಾಗಿ ಏನಪ್ಪ ಅಂದರೆ ಮೆಕ್ಕೆಜೋಳನ ನಾವು ಊರ್ಬೋದು ಅಥವಾ ನಾವು ಬಿತ್ತಬಹುದು. ಬಿತ್ತಾದ ಮೇಲೆ ಅಟ್ರಾಜಿನ್ ಅಂತ ಒಂದು ಔಷಧಿ ಸಿಗುತ್ತೆ, ಅದನ್ನು 1 kg 1 ಎಕರೆಗೆ. ಇಲ್ಲಿ ಅಟ್ರಾಜಿನ್ ಇಲ್ಲಪ್ಪ ಅಂದರೆ ಪೆಂಡಿ ಮಿಥಾಲಿನ್ನು, ಅದನ್ನು ಅಷ್ಟೇ 1 ಲೀಟರ್ 1 ಎಕರೆಗೆ. ಇದನ್ನು ಅದು 30 EC ಆದರೆ 1 ಲೀಟರನ್ನು ನಾವು ಸಿಂಪಡಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಯಾವುದನ್ನು ಒಂದು ಸಿಂಪಡಣೆ ಮಾಡೋದ್ರಿಂದ ಕಸವನ್ನು ನಾವು ನಿಯಂತ್ರಣ ಮಾಡ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇದು ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಮಗೆ 25 ದಿನಗಳ ನಂತರ ನಮಗೆ ಕೆಲವು ಕಳೆನಾಶಕಗಳಿದ್ದಾವೆ, ಆ ಕಳೆನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ತಂಬುಟ್ರಿಯಾನ್ ಅಂತ ಒಂದು ಔಷಧಿ ಬರುತ್ತೆ. ತಂಬುಟ್ರಿಯಾನ್ ಅಂದರೆ ಏನಪ್ಪ, ಲಾಡಿಸ್ ಅಂತ ಸಿಗುತ್ತೆ, 56 ಗ್ರಾಮ್ ಲಾಡಿಸು. ಈಗ ನಾವು ಬಿತ್ತಿದಾದ ಮೇಲೆ ನಾವು ಏನು ನಾವು ಅಟ್ರಾಜಿನ್ ಎಲ್ಲ ಉಪಯೋಗ ಮಾಡ್ಕೊತೀವಿ, ಅದಾದ ಮೇಲೆ ಬೈ ಚಾನ್ಸ್ ನಾವು ಉಪಯೋಗ ಮಾಡಲಿಲ್ಲ ಅಂತ ಇಟ್ಕೊಳ್ರಿ, ನಮಗೆ 20-25 ದಿನಗಳ ನಂತರ ನಾವು ಕೆಲವು ಔಷಧಿಗಳನ್ನು ಉಪಯೋಗ ಮಾಡ್ಬೋದು. ಈ ಸಮಯದಲ್ಲಿ ನಾವೇನು ಮಾಡ್ಬೋದು ಅಂದರೆ ನಮಗೆ ಇದೇ ಅಟ್ರಾಜಿನ್ 1 kg, ಅದರ ಜೊತೆಗೆ ನಾವೇನು ಮಾಡ್ಬೋದು ಅಂದರೆ 56 ಗ್ರಾಮ್ ತಂಬುಟ್ರಿಯಾನ್ ಅಂತ ಬರ್ತದೆ, ಅದನ್ನು ಹಾಕ್ಬೋದು, ಅದು ಲಾಡಿಸ್ ಅಂತ ಸಿಗುತ್ತೆ. ಅದಿಲ್ಲಪ್ಪ ಅಂದರೆ 30 ಗ್ರಾಮ್ ತೊಪ್ರಾಮೈಸಿನ್, ಅದು ನಮಗೆ ಟಿಂಜರ್ ಅಂತ ಸಿಗುತ್ತೆ. ಈ ಔಷಧಿಗಳನ್ನು ನಾವು ಮಿಕ್ಸ್ ಮಾಡ್ಕೊಂಡು ಉಪಯೋಗ ಮಾಡೋದ್ರಿಂದ ನಮಗೆ ಭಾಳಷ್ಟು ಚೆನ್ನಾಗಿ ಕಳೆಯನ್ನು ನಿಯಂತ್ರಣ ಮಾಡ್ಬೋದು. ಅಂದರೆ ಇದರಲ್ಲಿ ಅಗಲೆಯ ಕಳೆ ಕಸನೂ ಬರೋದಿಲ್ಲ ಮತ್ತು ಹುಲ್ಲು ಸಹ ಬರೋದಿಲ್ಲ, ಈ ಕಳೆನಾಶಕವನ್ನು ನಾವು ಉಪಯೋಗ ಮಾಡ್ಬೋದು. ಆಮೇಲೆ ಕೆಲವು ಸಾರಿ ನಮಗೇನೆಂದರೆ ಜೇಕು ಭಾಳ ಬರ್ತದೆ ಅಂತ ನಿಮಗೆಲ್ಲ ಗೊತ್ತೇ ಇರ್ಬೋದು, ಜೇಕ್ ಬರ್ತದೆ. ಆದರೆ ಜೇಕು ನಾವು ನಿಯಂತ್ರಣ ಮಾಡೋಕ್ಕೆ ಮೆಕ್ಕೆಜೋಳದಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡಿ ಒಂದು ಕೆಮಿಕಲನ್ನು ರಿಲೀಸ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಹಲ್ಫಾಸಲ್ಫರನ್, ಅದೇನಂದ್ರೆ ಸೆಪ್ರ ಅಂತ ಸಿಗ್ತಾ ಇದೆ. ಆ ಸೆಪ್ರವನ್ನು ಏನಂದ್ರೆ ನಾವು 36 ಗ್ರಾಮ್ ಸೆಪ್ರವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಅದೇನಪ್ಪ ಏನು ಮೆಕ್ಕೆಜೋಳ 25-30 ದಿನಗಳಿದ್ದಾಗ ನಾವು ಹುಲುಸಾಗಿ ಬಂದಿರಬೇಕು, ಏನಂದರೆ ಇದು ಏನು ಕಸ ಚೆನ್ನಾಗಿ ಬಂದಿರಬೇಕು, ತುಂಗಿ ಏನು ಕಸ ಇದೆ ಕರ್ಕಿ ಅಲ್ಲ, ಇದು ತುಂಗಿ ಏನು ಗೊತ್ತಿರ್ಬೋದು, ಆ ತುಂಗಿ ಕಸ ಚೆನ್ನಾಗಿ ಬಂದಾಗ ಅದರ ಮೇಲೆ ಸಿಂಪಡಣೆ ಮಾಡೋದ್ರಿಂದ ನಾವು ಅದನ್ನು ನಿಯಂತ್ರಣ ಮಾಡ್ಬೋದು. ಇದೊಂದು ವಿಚಾರ. ನೆಕ್ಸ್ಟ್ ಏನಪ್ಪ ಅಂದರೆ ಕೆಲವು ಸಾರಿ ಇನ್ನು ಲೇಟಾಗಿ ಅದನ್ನು 40-45 ದಿನದಲ್ಲಿ ಬರೀ ನಮ್ಗೆ ಅಗಲೇ ಎಲೆ ಕಸ ಮಾತ್ರ ಇದೆ ಅಂತ ಇಟ್ಕೊಳ್ಳಿ. ಅಗಲೇ ಎಲೆ ಕಸ ಇದ್ದರೆ ನಾವು ಆಗಲೇ ಹೇಳ್ದಂಗೆ 240 ಸೋಡಿಯಂ ಸಾಲ್ಟ್ 1 kg 240 ಸೋಡಿಯಂ ಸಾಲ್ಟನ್ನು ನಾವು ಉಪಯೋಗ ಮಾಡ್ತೀವಿ. ಹೀಗೆ ಮಾಡೋ ಅಗಲೇ ಎಲೆ ಕಸ ಮಾತ್ರ ನಿಯಂತ್ರಣ ಆಗುತ್ತೆ, ಇದನ್ನು ಮಾಡ್ಬೋದು. ಯಾವುದೇ ಟ್ರೆನಿಕಾಸ್ಟು ಈ 240 ಮೆಕ್ಕೆಜೋಳ 20 ದಿನಗಳಿಂದ ಮುಂಚೆ ಉಪಯೋಗ ಮಾಡಬೇಡ್ರಿ. 25 ದಿನ ಅಥವಾ 25 ದಿನ ಆದಮೇಲೆ ಮಾತ್ರ 240 ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು. ಡಾಕ್ಟರ್ ಚನ್ನಬಸವಣ್ಣ ಅವರೇ, ಈಗ ನಮಗೆ ಈ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳಲ್ಲಿ ಕೂಡ ಕಳೆ ನಿಯಂತ್ರಣ ಮಾಡಬೇಕಾಗುತ್ತಲ್ಲ, ಅದನ್ನು ಕೂಡ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಈಗ ದ್ವಿದಳ ಧಾನ್ಯಗಳಿಗೆ ಇದು ಬಹಳಷ್ಟು ಮುಖ್ಯವಾದ್ದು. ಈಗ ನಮ್ಮಲ್ಲಿ ದ್ವಿದಳ ಧಾನ್ಯದಲ್ಲಿ ಮುಖ್ಯವಾಗಿ ನಾವು ಏನು ನೋಡಬೇಕು ಅಂದರೆ ಅದು ಡ್ಯೂರೇಷನ್ ನೋಡಬೇಕು, ಎಷ್ಟು ದಿನಗಳು ಬರ್ತವೆ. ಈಗ ನಮಗೆ ಗೊತ್ತಿರ್ಬೋದು ಉದ್ದು ಇರ್ಬೋದು, ಹೆಸರು ಇರ್ಬೋದು, ಅದು ಅಲಸಂದೆ ಇರ್ಬೋದು. ಈ ಬೆಳೆಗಳಿಗೇನಪ್ಪ ಅಂದರೆ ನಮ್ಮ ನಿಮಗೆಲ್ಲ ಗೊತ್ತಿರೋದು 85-90 ದಿನದಲ್ಲಿ ಬರ್ತದೆ. ಇಂಥ ಸಮಯದಲ್ಲಿ ನಾವು ಒಂದೇ ಸರಿ ಸರಿಯಾದ ಕಳೆನಾಶಕವನ್ನು ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ಕಸವನ್ನು ಬರ್ದಂಗೆ ನಾವು ನೋಡ್ಬೋದು. ಈಗ ಇದರಲ್ಲಿ ಏನು ಮಾಡ್ಬೋದು ಅಂದರೆ ಬಿತ್ತಿದ 2 ದಿನದ ಒಳಗೆ ಅಥವಾ 3 ದಿನದ ಒಳಗಡೆ, ಅಂದರೆ ನಮಗೇನಪ್ಪ ಅಂದರೆ ಕಸ ಬರೋಕ್ಕಿಂತ ಮುಂಚೆ ನಮಗೆ ಪೆಂಡಿ ಮಿಥಾಲಿನ್ ಅಂತ ಬರ್ತದಲ್ಲ, ಆಗಲೇ ಇರೋದು ಪೆಂಡಿ ಮಿಥಾಲಿನ್ 30 EC ಆದರೆ 1.2 ಲೀಟರ್ ಅಥವಾ ನಮಗೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರುತ್ತೆ, ಅಂದರೆ 38.7 CS ಪೆಂಡಿ ಮಿಥಾಲಿನ್ ಅದೇನಿದೆ ಅದಕ್ಕೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರುತ್ತೆ. ಈ ಸ್ಟಾಂಪ್ ಎಕ್ಸ್ಟ್ರಾ ಏನಿದೆ ನಮಗೆ 800 ಮಿಲಿ, ಇದನ್ನು ಸಿಂಪಡಣೆ ಮಾಡ್ಬೋದು. ಈ ಎರಡು ಕೆಮಿಕಲ್ ಇಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಅಲಾಕ್ಲೋರ್ ಅಂತ ನಿಮ್ಗೆ ಸಿಗ್ತದೆ, ಲಾಸು ಅಂತ ಸಿಗುತ್ತೆ. ಇದನ್ನು ನಮಗೆ 1 ಲೀಟರು ಅಥವಾ 1.5 ಲೀಟರ್ ಅಷ್ಟನ್ನು ಅಲಾಕ್ಲೋರನ್ನು 150 200 ಲೀಟರ್ ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ನಮಗೆ ಕಸ ಕಂಪ್ಲೀಟ್. 20-25 ದಿನ ಯಾವ್ದು ಕಸ ಬರೋದಿಲ್ಲ. 25 ದಿನ ಆದ್ಮೇಲೆ ನಾವು ಕುಂಟೆ ಹಾಕೊಂಡ್ರೆ ಸಾಕು. ಅಂದ್ರೆ ಉದ್ದು ಹೆಸರು ಯಾಕಂದ್ರೆ 80-90 ದಿನದಲ್ಲಿ ಬರೋದ್ರಿಂದ ಇದರಲ್ಲಿ ಯಾವುದೇ ಕಸ ತೆಗೆದ್ ಮಂತ್ರ ಬೇಕೇ ಬೇಕಾಗಲ್ಲ. ಅಂದ್ರೆ ನಮ್ಗೆ ನೋಡಿ ಇಂಥ ಸಮಯ ಹೀಗೆ ಮಾಡ್ತು ಅಂದ್ರೆ ನಮಗೆ 4,000-5,000 ಖರ್ಚು ಮಾಡೋ ಬದಲಾಗಿ ನಾವು ಕೇವಲ 1,000 ರೂಪಾಯಿ ಖರ್ಚು ಮಾಡಿ ನಾವು ಕಸವನ್ನು ನಿಯಂತ್ರಣ ಮಾಡಬಹುದು. ಈಗ ನಮಗೆ ಇನ್ನೊಂದನ್ನು ಹೇಳ್ದಂಗೆ ಲಾಂಗ್ ಡ್ಯೂರೇಷನ್ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ತೊಗರಿ ಬೆಳೆ ಇದೆ, ಆ ಸೋಯಾ ಅವರೆ, ಇಂಥ ಬೆಳೆಗಳಿಗಾಯಿತು ಅಂದರೆ ಉತ್ತರ ಸಮಯದಲ್ಲಿ ಆಗಲೇ ಹೇಳಿದಾಗ ಇದೇ ಕಳೆನಾಶಕವನ್ನು ಉಪಯೋಗ ಮಾಡ್ಬೋದು. ಇದಲ್ಲದೆ ಬೇರೆ ಕಳೆನಾಶಕಗಳು ಅಂದರೆ ನಮಗೆ ಈಗ ಒಂದು ನಾವು ಹೇಳಬೇಕು ಅಂದರೆ ನಾವು ಇಮಿಜಿತಾಪೈರ್ ಅಂತ ಸಿಗುತ್ತೆ. ಈ ಇಮಿಜಿತಾಪೈರ್ ಔಷಧಿ ಏನಿದೆ ನಮಗೆ 20-25 ದಿನ ಅಥವಾ 30 ದಿನ ಇಂಥ ಸಮಯದಲ್ಲಿ ನಾವು ಇಮಿಜಿತಾಪೈರ್ ಅನ್ನು ಉಪಯೋಗ ಮಾಡ್ಬೋದು. ವೀಡ್ ಬ್ಲಾಕ್ ಅಂತ ಸಿಗುತ್ತೆ, ಇನ್ನು ಬೇರೆ ಕೆಲವು ಇದರಲ್ಲಿ ಸಿಗ್ತಾವದು, ವೆಜೀರ್ ಅಂತ ಸಿಗುತ್ತೆ. ಈ ರೀತಿ ಏನು ಬರ್ತದೆ, ಈ ವೀಡ್ ಸೈಡನ್ನು ವೀಡ್ ಬ್ಲಾಕ್ ಅಂತ ಬರ್ತಲ್ಲ, ಇದನ್ನ ನಾವು ಎಷ್ಟಪ್ಪ 350 ಮಿಲಿಯನ್ ನಾವು ಬಿತ್ತಿದ 20-25 ದಿನ ಸಿಂಪಡಣೆ ಮಾಡೋದ್ರಿಂದ ನಾವು ಕಂಪ್ಲೀಟ್ ನಾವು ತೊಗರಿಯಲ್ಲಿ ಕಳೆ ನಿಯಂತ್ರಣ ಮಾಡ್ಕೋಬಹುದು. ಅಂದ್ರೆ ನಾವು ಇನ್ನೊಂದು ಕೆಲಸ ಏನ್ ಮಾಡಬಹುದು ಅಂದ್ರೆ ಕಂಪ್ಲೀಟ್ ಬೇಕಾದ್ರೆ ಸಾಲಲ್ಲಿ ನಾವು ಸಿಂಪಡಣೆ ಮಾಡ್ಕೊಂಡು 2 ಸಾಲ ಮಧ್ಯೆ ಕುಂಟೆ ಹಾಕೋದ್ರಿಂದ ಇನ್ನು ನಾವು ಕಳೆನಾಶಕವನ್ನು ಉಳಿತಾಯ ಸಹ ಮಾಡಬಹುದು. ಈ ರೀತಿ ನಾವು ಎಣ್ಣೆಕಾಳು ಬೆಳೆಗಳಲ್ಲಿ ಹೇಗೆ ಡಾಕ್ಟ್ರೆ? ಎಣ್ಣೆಕಾಳು ಬೆಳೆಗಳಲ್ಲೂ ಸೇಮ್ ಇದೇನೇನೆ. ನಾವು ಬಿತ್ತ ಸಮಯದಲ್ಲಿ ನಾನು ಏನು ಹೇಳಿದೆ ಅದೇ ಕಳೆನಾಶಕವನ್ನು ಉಪಯೋಗ ಮಾಡಬಹುದು, ಮತ್ತೆ ಏನು ನಂತರ ಸಹ ನಾವು ಇದೇ ಕಳೆನಾಶಕವನ್ನು ಉಪಯೋಗ ಮಾಡಿ ನಾವು ನಿಯಂತ್ರಣ ಮಾಡ್ಕೋಬಹುದು. ಅದರಲ್ಲಿ ಏನು ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಆಗಲೇ ನಾನು ಹೇಳ್ದಂಗೆ ನಾವು ಡ್ಯೂರೇಷನ್ ನೋಡ್ಕೊಂಡು ನಾವು ಈ ಕಳೆನಾಶಕವನ್ನು ಉಪಯೋಗ ಮಾಡ್ಕೊಳ್ಳೋದು ಸೂಕ್ತ. ಇನ್ನು ಕೊನೆಯದಾಗಿ ಒಂದು ಡಾಕ್ಟ್ರೆ, ಈ ಹವಾಮಾನ ಸಿಂಪಡಣೆಯ ಅವಧಿ ಏನಾರು ಇರ್ತದ? ಹವಾಮಾನ ಅಂದ್ರೆ ಏನು ಅಂದ್ರೆ ನಮಗೆ ಬಹಳಷ್ಟು ಮುಖ್ಯವಾಗಿ ನಾವು ಸಿಂಪಡಣೆ ಆದ ಮೇಲೆ ಆದಷ್ಟು ಮಳೆ ಬರದಲ್ಲಿ ಇರೋದು ಒಳ್ಳೇದು. ಈಗ ನೋಡಿ, ಈಗ ನಾನೇನು ಹೇಳಿದೆ, ಬಿತ್ತ ಸಮಯದಲ್ಲಿ ನಾವು ಸಿಂಪಡಣೆ ಮಾಡ್ತೀವಿ, ಸಿಂಪಡಣೆ ಆದ್ಮೇಲೆ ನೀರು ಮಾಡಬಾರ್ದು ಅಂತ ಹೇಳಿದೆ. ಅದೇ ರೀತಿ ಮಳೆ ಬರದಲ್ಲಿ ಇರೋದು ಒಳ್ಳೇದು. ಒಂದು ದಿನ ಆದ್ಮೇಲೆ ಮಳೆ ಬಂದರೆ ಪರವಾಗಿಲ್ಲ, ಅದಕ್ಕಿಂತ ಮುಂಚೆ ಮಳೆ ಬಂದರೆ ತೊಂದರೆ ಆಗುತ್ತೆ. ಒಂದು ಎರಡನೇ ಪಾಯಿಂಟ್ ಏನಪ್ಪಾ ಅಂದರೆ, ನಾವು ಪೋಸ್ಟ್ ಎಮರ್ಜೆಂಟು ಅಂದರೆ ನಾವು 20-25 ದಿನಗಳ ಆ ಸಮಯದಲ್ಲಿ ನಾವು ಸಿಂಪಡಣೆ ಏನು ಮಾಡ್ತೀವಿ, ಪೋಸ್ಟ್ ಎಮರ್ಜೆಂಟ್ ಅಂತ ಅಂತೀವಿ. ಆ ಸಮಯದಲ್ಲಿ ಬಿತ್ತಿದ 4 ಗಂಟೆಗಳ ಸಮಯ ನಮಗೆ ಯಾವುದೇ ಮಳೆ ಬರಬಾರ್ದು. ಮಳೆ ಬಂದರೆ ಅಂತ ಅದರ ಎಫೆಕ್ಟ್ ಕಡಿಮೆ ಆಗುತ್ತೆ. ಹೌದು, ಅದರಿಂದ ಮಳೆ ಬರದಲ್ಲೇ ಇರೋದಂಗೆ ನೋಡಿ. ಅಂದ್ರೆ ಏನಪ್ಪ, ನಾವು ಹವಾಮಾನ ನಾವು ನೋಡಿಕೊಂಡು ಸಿಂಪಡಣೆ ಮಾಡೋದು ಬಹಳ ಒಳ್ಳೇದು. ಆಯ್ತು ಡಾಕ್ಟ್ರೆ, ಆಕಾಶವಾಣಿ ಬಂದು ಪ್ರಸ್ತುತ ವಿವಿಧ ಬೆಳೆಗಳಲ್ಲಿ ಕಳೆಯನ್ನ ಯಾವ ತರ ನಿಯಂತ್ರಣ ಮಾಡಬೇಕು, ಮತ್ತೆ ಕಳೆಗಳಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಯಾವ ತರ ನಿಯಂತ್ರಣ ಮಾಡಬೇಕು, ಯಾವ್ಯಾವ ಈ ಕಳೆನಾಶಕಗಳನ್ನು ಈಗ ಬಳಕೆಯಲ್ಲಿ ಇಡಲಾಗಿದೆ, ಅವನ್ನು ಬಳಸಬೇಕು, ಈ ಎಲ್ಲ ಕುರಿತು ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಕೆಲವು ರೈತ ಬಾಂಧವರು ಇರ್ತಾರೆ, ಅವರು ಇನ್ನೂ ಜಾಸ್ತಿ ಮಾಹಿತಿಯನ್ನು ಡಾಕ್ಟರ್ ಚನ್ನಬಸವಣ್ಣ ಅವರ ಜೊತೆ ಮಾತಾಡಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. ನನ್ನ ಏನು ಮೊಬೈಲ್ ನಂಬರ್ ಇದೆ, ಅದು 8660549943. ಈ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ನಾವು ಪಡಿಬಹುದು. ಮತ್ತೊಂದು ಸಾರಿ ಹೇಳ್ತೀನಿ, 8660559943. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕಳೆ ನಾಶಕಗಳ ಕುರಿತು ಇದುವರೆಗೂ ಡಾಕ್ಟರ್ ಚನ್ನಬಸವಣ್ಣ ಎಎಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನೀಗ ವಿನೋದಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ತತ್ವ ಪದವನ್ನು. ಮಾತು ಮಾತಿಗೋ ಶಂಕರ ಶ್ರೀ ಗುರುವೇ